ಎಲ್ಲ ಹೇಳಿ ಕೊನೆಗೆ ಏನು ಹೇಳಿದ್ರು, ಏನೇ ಹೇಳಿ, ಮನೋಮಯ ಪ್ರಾಣ ಶರೀರ ಭಾರೂಪ ಸತ್ಯ ಸಂಕಲ್ಪ ಆಕಾಶಾತ್ಮ ಇಲ್ಲ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವ ರಸ ಸರ್ವವಿಧ ಉದ್ಯಾತ್ತ ಎಲ್ಲ ಹೇಳಿದ ಮೇಲೂ ಕೂಡ ಏನು ಹೇಳಿದಾಗ ಆಗಿಲ್ಲ. ಯಾಕೆಂದ್ರೆ ಆಕೆ ಮಾತಿನಿಂದ ಹೇಳಲಿಕ್ಕೆ ಆಗೋದಿಲ್ಲ. ಏನ್ ಹೇಳಿದ್ರು ಇದು ಅದು ಹೇಳಿದ ಹಾಗೆ ಅನಿಸುದು, ಏನೋ ಇದು ಹೇಳಿದ್ ಸರಿಯಾಗಿ ಅಂತ ಅನಿಸುತ್ತೆ ಹೊರತು ಸರಿಯಾಗಿ ಕರೆಕ್ಟ್ ಆಗಿ ಹೇಳಿದವು ತಂಡಿಸುವುದಿಲ್ಲ. ಏನು ಹೇಳಿದ್ರು ಹೇಳಿದ್ರು ಎಂತ ಸಂಗತಿ. ಎರಡನೇದು ಅನಾದರಣೆ. ಅವನಿಗೆ ಅವ್ರು ಹೇಳ್ತಾಳೆ ನಾವು ಹೇಳಿ ಏನಾಗ್ಬೇಕು, ನಾವು ಹೇಳಿದ್ರೆ ಅವ್ರು ಖುಷಿ ಆಗುದು, ಹೇಳಿದ್ರು ಬೇಜಾರಾಗುದು, ಯಾವುದಕ್ಕೆ ಆಧಾರವೇ ಇಲ್ಲ. ಎಲ್ಲವೂ ತಿರ್ಲಿಕ್ಕೆ ಆಧಾರ ಆದ್ರೆ ಒಂದರಲ್ಲಿ ಅಟ್ಯಾಚ್ಮೆಂಟ್, ಅನಾದರ ಯಾವ್ದಲ್ಲಿಯೂ ಅಟ್ಯಾಚ್ಮೆಂಟ್ ಇಲ್ಲ ಅವರಿಗೆ. ನಾವು ಹೇಳಿದೆ ಹೋಗುದು ಅಂತ ಹೇಳಿಲ್ಲ, ಏನಿಲ್ಲ ಅವನಿಗೆ. ನಾವು ನಮ್ಮ ಅಂತರಂಗದಲ್ಲಿ ಏನಿದೆ ಅನ್ನೋ ಮುಖ್ಯ, ನಾವು ಏನು ಹೇಳಿದೆ ಅನ್ನೋ ಮುಖ್ಯ ಆಗುದೇ ಇಲ್ಲ ಅಲ್ಲಿ. ಅನಾದರ ಯಾವುದರಲ್ಲಿ ವಂಶಯವಾದ ಆಸಕ್ತಿ ಇಲ್ಲ, ನಿರ್ಲಿಪ್ತವಾದಂತಹ ವಸ್ತು, ಯಾವ ಮಾತು ಮುಟ್ಟದ, ಯಾವುದರ ಲೇಪವೂ ಇಲ್ಲದ ವಸ್ತು. ಆದ್ರಿಂದ ಇದೆಲ್ಲಕ್ಕೂ ಸರ್ವಗಂಧ ಸರ್ವರಸ ಎಲ್ಲ ಗಂಧರಸಗಳನ್ನು ಭೋಗಿಸಿದ್ರು ಅನಾದರ. ಅದ್ರ ಲೇಪವೇ ಇಲ್ಲ, ಆಸಕ್ತಿಯೇ ಇಲ್ಲ. ಅವನು ಆಸಕ್ತಿ, ನಾವು ತಿನ್ನೋದು ಆಸಕ್ತಿ. ಏನು ಇವತ್ತು ಮಾಡಿದ್ದಾರೆ, ಸ್ವೀಟ್ ಏನ್ ಮಾಡಿದ್ದಾರೆ, ಖಾರ ಏನ್ ಮಾಡಿದ್ದಾರೆ, ಅದು ಉಪ್ಪು ಖಾರ ಇದೆಲ್ಲ ನೋಡ್ಕೊಂಡು ಕಮ್ಮಿ ಉಪ್ಪು ಹಾಕೊಂಡು ಖಾರ ಮಾಡಿಸ್ ಹಾಕೊಂಡು ಸಕ್ಕರೆ ಅದಕ್ಕೆ ಪ್ರತಿಯೊಂದನ್ನ ಆಧಾರ ಇರ್ತದೆ. ಒಂದು ಆಧಾರ ಇದೆ, ಅದರಲ್ಲಿ ಇಂಟ್ರೆಸ್ಟ್. ವಿ ಟೇಕ್ ಇಟ್ ವಿತ್ ಇಂಟ್ರೆಸ್ಟ್. ಹೌದು, ಹಿ ಟೇಕ್ಸ್ ಎವ್ರಿಥಿಂಗ್ ವಿದೌಟ್ ಇಂಟ್ರೆಸ್ಟ್. ಯಾವುದನ್ನು ಕೂಡ ಸ್ವೀಕಾರ ಮಾಡಿದ್ರೆ ಆಸಕ್ತಿ ಇದ್ರೆ ಸ್ವೀಕಾರ ಮಾಡ್ತಾರೆ. ಅವಾಕಿ ಅನಾದರ ವಿಶೇಷವಾದಂತಹ ಅನಿವೇಶ ಇಲ್ಲ, ಅಂತಹ ಒಂದು ನಿರ್ಲಿಪ್ತವಾದ ವಸ್ತು. ಅದನ್ನು ಹೇಗೆ ಶಬ್ದದಿಂದ ಹೇಳುವುದು? ಎಲ್ಲವನ್ನು ಸ್ವೀಕರಿಸುತ್ತೆ ಅಂತ ಹೇಳಿದ್ರು ಒಂದೇ, ಏನನ್ನು ಸ್ವೀಕರಿಸಿಲ್ಲ ಅಂತ ಹೇಳಿದ್ರು ಅದೇ. ಏನ್ ಹೇಳಿದರೂ ಅದನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗಿದ್ರೆ ನಮಗೆ ಶಬ್ದದಿಂದ ನಾವು ಹೇಳುವಂಥದ್ದು ಅದರ ಹಿಂದೆ ಒಂದು ಆಸಕ್ತಿ. ಶಬ್ದದಿಂದ ಹೇಳ್ತಕ್ಕಂತಹ ಪ್ರತಿಯೊಂದು ಸಂಗತಿಗೆ ಒಂದು ಆಸಕ್ತಿ. ನಾವು ಅದನ್ನ ನಮ್ಮ ಆಸಕ್ತಿಯನ್ನ ಶಬ್ದದ ಜೊತೆಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಯಾವುದರ ಆಸಕ್ತಿ ಇಲ್ಲದ ವಸ್ತು ಅಂತ ಯಾವ ಶಬ್ದದಿಂದ ಹೇಗೆ ಹೇಳುವುದು? ಅವಾಗಿ ಅನಾದರ. ಹೀಗೆ ಬಹಳ ರೋಚಕವಾದಂತಹ ಒಂದು ಉಪಾಸನೆ. ಮನೋಮಯ ಪ್ರಾಣ ಶರೀರ ಆರೂಪ ಸತ್ಯ ಸಂಕಲ್ಪ ಆಕಾಶಾತ್ಮ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಸರ್ವೇದ ಮುಖ್ಯಾತ್ತ ಅವಾಗಿ ಅನಾದರ. ಆಮೇಲೆ ಏಷತೆಯ ಆತ್ಮ ಅಂತರ ಹೃದಯೇ, ಅದು ಯಾರು ಏಷತೆ ಇದೇ ಇದಂ ಸರ್ವಂ ಖಲು ಇದಂ ಇದು ಇದು ಏನು ಇದು ಎಲ್ಲಿದೆ ಅದು? ಏಷತೆ ಆತ್ಮ ಅಂತರ ಹೃದಯೇ, ಈ ನಿನ್ನ ಹೃದಯ ಅದು ಒಳಗೆ ಇದ್ದ. ಇದು ಇಡೀ ಪ್ರಪಂಚದ ಜನಾಂಗವನ್ನ ಕುರಿತು ಲಕ್ಷ್ಮಿ ಹೇಳುವಂತಹ ಮಾತು. ತನ್ನ ಕುರಿತು ಅವರು ಹೇಳ್ಕೊಡುತ್ತೆ, ಏಷತೆ ಆತ್ಮ ನಿನ್ನ ಒಳಗೆ ಅಂತರ್ಯಾಮಿಯಾಗಿ ಸ್ವಾಮಿಯಾಗಿ ಒಳಗಿದ್ದಾನೆ. ಆತ್ಮ ಅಂತರ್ಯಾಮಿ ನಾರಾಯಣ, ಏಷದೇ ಆತ್ಮ ಅಂತರ ಹೃದಯೇ, ಜೀವ ಸ್ವರೂಪದ ಒಳಗೆ ಹೃದಯದಲ್ಲಿ ಇದ್ದಾನೆ. ಹೃದಯದಲ್ಲಿ ಹೃದಯದಷ್ಟೇ ಗಾತ್ರದಲ್ಲಿ ಧರಿಸಿದ್ದೆ ಬಂದಿದೆ. ಏಷದೇ ಆತ್ಮ ಅಂತ ಹೃದಯೇ ಅವನು ಹೇಗಿದ್ದಾನೆ, ಎಷ್ಟು ಚಿಕ್ಕದು ಹೃದಯದಲ್ಲಿ. ಅಡಿಯಾನ್ ಪ್ರಿಹೇರ್ವ ಯವಾತ್ವ ಸಕ್ಷಪಾತ್ವ ಶ್ಯಾಮಾಕಾತ್ವ ಶ್ಯಾಮಾಕ ತಂಡುಲಾತ್ವ. ಚಿಕ್ಕವನಪ್ಪ, ಬಹಳ ಚಿಕ್ಕವನು. ಎಷ್ಟು ಚಿಕ್ಕದು? ಪ್ರಿಹೇರ್ವ, ಪ್ರೀಹಿ ಅಂದ್ರೆ ಅಂತ, ಪ್ರೀಹಿ ಅಂತ ಹೇಳ್ತಾರೆ ಪ್ರಾಚೀನವಾಗಿ. ಇದನ್ನು ಪ್ರೀಹಿ ಅಂತ, ಪ್ರೀಹೇರ್ವ ಭತ್ತಕ್ಕಿಂತಲೂ ಚಿಕ್ಕದು ಅಂದ್ರೆ ಭತ್ತ ಯಾಕೆ ಹೇಳಿದ್ರು? ಭತ್ತ ಬಹಳ ಚಿಕ್ಕದೇ ಇರುವಂತಹ ಕಿಂಚ ಚಿಕ್ಕದು ಅಣುಗಳು ಸಣ್ಣ ಸಣ್ಣ ಡಸ್ಟಿ ಭತ್ತ ಅಂತ ಯಾಕೆ ಹೇಳಿದ್ರೆ ಒಳಗಿನ ದರ್ಶನ ದೀವಾ ರಶುಗವಂತಲ್ಲಿ ಬೀದಾಭಾಸ್ವತ್ ರೂಪವಾಗಿ ಕಾಣುತ್ತೆ ಆ ರೂಪ. ಅದು ಯಾಕೆ ಕಾಣುತ್ತೆ ಅಂದ್ರೆ ಸಣ್ಣ ಬೆಂಕಿಯ ಗುಡಿ ಆ ಫ್ಲೇಮ್ ಆಗಿರುತ್ತೆ, ಅದು ಭತ್ತದ ಕಾಳಿನ ಆಗಿರುತ್ತೆ. ಹಾಗೆ ಮಳೆಯಲ್ಲಿ ಹೀಗೆ ಪ್ರಾರಂಭ ಆಗಿ ನಮ್ಮ ಮಗಳಾಗಿ ಬುದ್ಧಿ ಚೂಪಾಗುತ್ತೆ. ಅದು ಕಾಣತಕ್ಕಂತಹ ರೂಪ ಕಾಣುವಾಗ ಆ ಫ್ಲೇಮ್ ಅಕ್ಕಿ ಭತ್ತದ ಹಾಗೆ ಕಾಣುತ್ತೆ. ಅದಕ್ಕೆ ಭತ್ತದ ಹಾಗೆ ಆಕಾರ, ಆದರೆ ಅದಕ್ಕೆ ಚಿಕ್ಕದಪ್ಪ ಅದು ಭತ್ತದ ಗಾತ್ರ, ಅದು ಇನ್ನೂ ಚಿಕ್ಕದು. ಈ ಪ್ರಿಹೇರ್ವಾ ಇನ್ನೂ ಚಿಕ್ಕದು, ಎಷ್ಟು ಚಿಕ್ಕದು? ಹಾಗಾದ್ರೆ ಈ ತರಹ ಇದೆಯೋ ಜವೆ ಗೋಧಿ ಅಥವಾ ನವಣೆ ಅಂತ ಹೇಳ್ತಾರೆ, ಯವ ಜವೆ ಜವೆ ಅಂತ ಯವ ಅಂತ ಅದಕ್ಕೆಂತ ಚಿಕ್ಕದು ನೋಡ್ಲಿಕ್ಕೆ ಆಕಾರ ಹಾಗೆ. ಅಥವಾ ಸರ್ಷ ಸರ್ವಾತ್ಮ. ಸಾಸಿವೆ, ಸಾಸಿವೆಗೆ ಮುಚ್ಚಿಟ್ಟು ಅಲ್ಲ, ಅದು ಅಲ್ಲ, ಅದು ಯಾವುದೇ ಎಕ್ಸಾಂಪಲ್ ಅಲ್ಲ, ಸುಮ್ಮನೆ ಒಳಗಿನಿಂದ ಕಾಣುತ್ತೆ. ಹೇಗೆ ಆ ಸಾಸಿವೆ ಕಾರಣ ಆಗ ಬೆಂಕಿ ಉಂಡೆ ಅಥವಾ ಬೆಂಕಿಯ ಶಿಕ್ಷೆ ಕಾಣುತ್ತೆ ಅದು, ಆದರೆ ಅಷ್ಟು ದೊಡ್ಡದಲ್ಲ. ಬಗ್ಗೆ ಚಿಕ್ಕದು ಚಿಕ್ಕದು ಬ್ರಿಹೇರುವ ಯವಾತ್ವ ಸಕ್ಷಮಾತ್ವ ಶ್ಯಾಮಕತ್ವ ಶ್ಯಾಮಕಾದ ಸಾವೇ ಬಿದಿರಕ್ಕಿ ಬಿದಿರಕ್ಕಿ ಕಾಟರ ಅದು ಬಹಳ ಚಿಕ್ಕದು, ಅಕ್ಕಿಗಳಲ್ಲೇ ಚಿಕ್ಕದು ಬಿದಿರಕ್ಕಿ. ಹಿಂದಿನ ಕಾಲದ ಋಷಿಗಳದನ್ನೇ ತಿಂತ ಇದ್ರು. ಶ್ಯಾಮಕತ್ವ ಶ್ಯಾಮಕ ಭತ್ತ, ಬಿದಿರಕ್ಕಿಯ ಭತ್ತ ಶ್ಯಾಮಕ ಅಂದ್ರೆ, ಆದ್ರೆ ಭತ್ತ ಅದೇ ಇನ್ನೂ ಚಿಕ್ಕದೇ ಆಗುತ್ತೆ. ಶ್ಯಾಮಕ ಚಂಡುಲ ಅಂತ ಅದರ ಭತ್ತದ ಸಿಪ್ಪೆ ತೆಗೆದ್ರೆ ಸಾವೆ ಅಕ್ಕಿ, ಸಾವೆ ಭತ್ತ ಅಂದ್ರೆ ಬಿದಿರಕ್ಕಿ ಭತ್ತ ಅಥವಾ ಬಿದಿರಕ್ಕಿ ಸಣ್ಣ ಒಂದು ರೈನ್ ಆಗಿರ್ತದೆ ಅಷ್ಟು ಮೂರು ಜೀರಾ ಅಕ್ಕಿ ಅದಕ್ಕಿಂತ ಸಂಬಂಧ. ಹಾಗೆ ಒಳಗಿನಿಂದ ಒಂದು ಬೆಳಕಿನ ರೇಖೆ ಕಾಣುತ್ತೆ, ಅದ್ರಲ್ಲಿ ಇದು ಯಾವುದೂ ಅಲ್ಲ, ಇದು ಸೂಕ್ಷ್ಮವಾದ ಹರಿಯಾನ್ ಪರಿಹೇರುವ ಯವಾತ್ವ ಸಗರಭಾತ್ವ ಶ್ಯಾಮಕತ್ವ ಶ್ಯಾಮಕ ತಂಡಲ ಏಷದೇ ಆತ್ಮ ಅಂತ ಹೃದಯ ಜಯಾನ್ ಪೃಥಿವ್ಯಾಹ ಜಯಾನ್ ಅಂತರಿಕ್ಷ ಜಯಾನ್ ದಿವ ಜಯಾನ್ ಎಭ್ಯೋ ಲೋಕೇಭ್ಯ. ಅದು ಆ ಕಾರಣ ಸಣ್ಣ ಒಂದು ಬೆಳಕಿನ ಗಿರಿಯಾಗಿ ದಿವಾರ ಶುಂಕ ಮತ್ತು ನಮಣೆಯ ತುದಿಯಂತೆ ಒಂದು ಧಾನ್ಯದ ಸಣ್ಣ ಕುಡಿಯಂತೆ ಅಂದರೆ ಹಳದಿ ಬಣ್ಣ ಒಳ್ಳೆ ಪಿಂಚಿನಂತಹ ಒಳಗಿನ ಜೊತೆಗೆ ಒಳಗಿನ ಒಂದು ಬೆಂಕಿಯ ದೀಪ ಕಾಣುತ್ತೆ. ಆ ಸತ್ಯವಂತೆ ಒಂದು ನಿಶಿಖ ಅದಕ್ಕೆ ಧಾನ್ಯದ ತೆಳ್ಳಗೆ ಉದ್ದ ರೇಖೆ ಅದು, ಅದು ಧಾನ್ಯದ ಹಾಗೆ ಕಾಣುತ್ತೆ. ಅದು ಬೆಳಕಿನ ಗಿರಿ ಸಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸಬ್ರಹ್ಮ ಶಿವ ಸೇಂದ್ರ ಸೂಕ್ಷ್ಮ ಪರಮಸ್ವರಾಟ್. ಆ ಭಗವಂತ ಕಾಣಲಿಕ್ಕೇನೋ ಸಣ್ಣ ಸಣ್ಣಕ್ಕಿಗಿಂತಲೂ ಸಣ್ಣ ಬೆಳಕಿನ ರೇಖೆಯಾಗಿ ಕಾಣ್ತಾ ಇದ್ದ, ಅವನು ನಿಜವಾಗಿ ಅಷ್ಟೇ ದೊಡ್ಡದಲ್ಲ, ಅದು ನಿನಗೆ ಧ್ಯಾನದಲ್ಲಿ ಕಾಣುವ ಹಾಗೆ ಸಣ್ಣ ರೂಪ. ಮತ್ತೆ ಏಷದೇ ಆತ್ಮ ಅಂತ ಹೃದಯ ಛಾಯಾನ್ ಪೃಥಿವ್ಯಾಹ ಸಣ್ಣಕ್ಕಿಗಿಂತಲೂ ಸಣ್ಣವು, ಆದರೆ ಭೂಮಿಗಿಂತಲೂ ದೊಡ್ಡವು. ಯಾಕಂದ್ರೆ ಭೂಮಿಯಲ್ಲೆಲ್ಲ ತುಂಬಿ ಅದರ ಆಚೆಗೂ ಇದ್ದಾನೆ, ಅದರ ಆಚೆಗೆ ಇದ್ದಾನೆ ಅಂತರಿಕ್ಷದಲ್ಲಿ. ಛಾಯಾನ್ ಅಂತರಿಕ್ಷ ಅದು ಅಂತರಿಕ್ಷಕ್ಕಿಂತಲೂ ದೊಡ್ಡವು. ಛಾಯಾನ್ ದಿವಹ ಭುವಃ ಸ್ವಹ ಅಂತ ಭೂಮಿ ಅಂತರಿಕ್ಷ ಸ್ವರ್ಗ ಇದು ಮೂರು ಲೋಕಗಳ ವಿವಕ್ಷೆ. ಅಂತರಿಕ್ಷ ಅಂದ್ರೆ ಸ್ಪೇಸ್ ಅಂತ ಹೇಳ್ಬೇಕು, ಭೂಮಿ ಸ್ವರ್ಗಗಳ ಮಧ್ಯದಲ್ಲಿ ಇರತಕ್ಕಂಥ ವಾತಾವರಣ ಅದಕ್ಕಿಂತಲೂ ದೊಡ್ಡವ. ಯಾಕಂದ್ರೆ ಅದರ ಆಚೆಗೂ ಇದ್ದಾನೆ, ಅದರ ಆಚೆಗೆ ಇದೆ ಸ್ವರ್ಗ ಇದೆ, ಅದಕ್ಕಿಂತಲೂ ದೊಡ್ಡವ. ಪೂರ್ವ ಸ್ವಾಗಳಿಂದ ಆಚೆಗೂ ಇದ್ದಾನೆ. ಅದರಿಂದ ಜಯಾನ್ ಪೃಥಿವ್ಯಾಹ ಯಾವುದು ಅತ್ಯಂತ ಸೂಕ್ಷ್ಮವಾದ ಬೆಳಕಿನ ಒಂದು ರೇಖೆಯಂತೆ ಒಳಗೆ ಕಾಣುತ್ತೆ. ನಾವು ಕಂಡ ವಸ್ತುಗಳೆಲ್ಲಕ್ಕಿಂತಲೂ ಚಿಕ್ಕದಾಗಿರತಕ್ಕ ವಸ್ತುವಾಗಿ ದರ್ಶನ ಕೊಡುತ್ತೆ. ಅದು ಭೂಮಿಯಿಂದ ದೊಡ್ಡದು, ಅಂತರಿಕ್ಷಕ್ಕಿಂತ ದೊಡ್ಡದು, ಸ್ವರ್ಗಕ್ಕಿಂತ ದೊಡ್ಡದು. ಅಷ್ಟೇ ಅಲ್ಲ, ಪೂರ್ವ ಸ್ವ ಜಯಾನ್ ಸಮಸ್ತ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡದು. ಯಾಕಂದ್ರೆ ಅತ್ಯಂತ ಇಷ್ಟದ ಶಕ್ತಿ ಬ್ರಹ್ಮಾಂಡಕ್ಕಿಂತ ಆಚೆಯೇ ವ್ಯಾಪಿಸಿದೆ. ಅದನ್ನ ಒಳಗಿರತಕ್ಕಂಥದ್ದು ಹೇಗೋ ಹಾಗೆ ಹೊರಗಿರತಕ್ಕಂಥದ್ದು ಕೂಡ ನಮ್ಮ ಒಳಗಿರತಕ್ಕವ ನಮ್ಮ ಅಂತರ್ಯಾಮ ಆಗಿರ್ತಕ್ಕವ ನಮ್ಮ ಜೊತೆಗೆ ಅವನು ಸರ್ವಗಂಧ ಸರ್ವಂತ. ಅಷ್ಟೇ ಅಲ್ಲ, ಈ ದೊಡ್ಡ ರೂಪ ಉಂಟಲ್ಲ ಸರ್ವಗಂಧವಾದಂತಹ ವೈಶಿಷ್ಟ ರೂಪ, ಅದು ಕೂಡ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಸರ್ವಮಿದಂ ಪಂಚಾಂತಃ ಅವಾಕಿ ಅನಾಥ. ಅವನು ಈ ಒಳಗಿನ ರೂಪವು ಎಲ್ಲವನ್ನೂ ಸ್ವೀಕಾರ ಮಾಡುತ್ತೆ, ಹೊರಗೆ ನಿಂತು. ಅದರಿಂದ ಮಧ್ಯದೈವ ಮಧ್ಯಾತ್ಮ ಎರಡು ರೂಪಗಳು ಕೂಡ ಸರ್ವವನ್ನು ಮುಗಿಸುತ್ತವೆ, ಯಾವುದರ ಲೇಪೋ ಇರದೆ ಹೀಗೆ ಉಪಾಸನೆ ಮಾಡು. ಅದೇ ಏಷದೇ ಪ್ರಾಣ ಏಷದೇ ಆತ್ಮ ಅಂತ ನನಗೆ ಮೂರು ಸಂತೆ ಒಂದು ಅಣು ಅಂತ ಹೇಳುವಾಗ ಒಂದು ಸರ್ವಗತ ಅಂತ ಹೇಳಿ, ಪುನಃ ಅಂತಹ ಸರ್ವಗತನೂ ಅಣುವಾಗಿರ್ತಕ್ಕಂಥ ಭಗವಂತನೇ ಉಪಸಮ. ಏಷದೇ ಆತ್ಮ ಅಂತ ಹೃದಯ ನಿನ್ನ ಹೃದಯ ಹೊರಗೆ ನಿನ್ನ ಅಂತರ ಹೃದಯ ಹೊರಗಿನ ಹೃದಯದ ಹೊರಗೂ ಇದ್ದಾನೆ, ಹೃದಯದ ಒಳಗೆ ಇದ್ದಾನೆ, ಹೃದಯದ ಒಳಗೆ ಅವನು ಭಗವಂತ ಕಾಣಿಸ್ತಾ ಇದ್ದಾನೆ. ಅವನನ್ನ ಏತತ್ ಪ್ರಥಮ ಅದು ಯಾವುದು ಅಂದ್ರೆ ಯಾವುದು ಸರ್ವಗತವಾದಂತಹ ಪರಬ್ರಹ್ಮ ತತ್ವವು ಅದೇ ನಿನ್ನ ಹೃದಯದೊಳಗೆ ಅತ್ಯಂತ ಸೂಕ್ಷ್ಮವಾಗಿ ಎದ್ದು ಕಾಣಿಸುತ್ತೆ. ಈ ಉಪಾಸನೆ ಮಾಡಿ ಎಕ್ಕರ್ತು ನಿಶ್ಚಯ ಜ್ಞಾನಗಳು ಏನು ಅಂತ ಏತಮಿತ ಪ್ರೇತ್ಯ ಅಭಿಸಂಭವಿತಾಸ್ಮಿ ಇತಿ ಇತಿಹಾಸ ನಮಗೆ ಚಿಕಿತ್ಸಾ ಅಸ್ತಿ ಅಸ್ಮಾನ ಶಾಂತಿಲ್ಯ ಶಾಂತಿಲ್ಯ ಏತಮಿತ ಪ್ರೇತ್ಯ ಅಭಿಸಂಭವಿತಾಸ್ಮಿ. ನಾನು ಇಂಥ ಮನೋಮಯ ಜ್ಞಾನ ಸ್ವರೂಪನು, ಪ್ರಾಣ ಶರೀರ ಬಲಸ್ವರೂಪನು, ಭಾರೂಪ ಪ್ರಕಾಶ ಸ್ವರೂಪ, ಸರ್ವಕಾಮ ಸರ್ವಕರ್ಮ ಸರ್ವಗತ್ವ ಸರ್ವಸ ಆಗಿರತಕ್ಕಂಥ ಭಗವಂತನನ್ನ ಹೋಗಿ ಸೇರ್ತೇನೆ. ಇದೆ ಎಂದು ತೀರ್ಮಾನ ಮಾಡಬೇಕಂತೆ ಮಾಡಿದರೆ ಹಾಗೆ ಸಂಭವ ಅದು ಸಮೀಚಿಕಿತ್ಸ ಆಗ್ತದೆ. ಯಾಕೆಂದ್ರೆ ಎದ್ ಕಟ್ಟು ಹೋಗಬಹುದು, ಏನು ನಿಶ್ಚಯ ಮಾಡಿದನೋ ಅದು ಆಗುತ್ತೆ. ಇಂಥ ಭಗವಂತನನ್ನು ನಾನು ಹೋಗಿ ಸೇರಬೇಕು, ನಾನು ಸೇರ್ತೇನೆ. ಸೇರುವುದರಿಂದ ಇದೆಲ್ಲ ವಿಶೇಷಗಳ ಅನುಸಂಧಾನ ಮಾಡಬೇಕು. ನಾನು ಮನೋಮಯ ಆಗಬೇಕು, ಯಾರ ಸ್ವರೂಪ ಅನ್ನಮಯ ಆಗಬೇಕು, ಮನೋಮಯ ಆಗಬೇಕು, ಪ್ರಾಣ ಶರೀರ ಮನಸ್ವರೂಪ ಆಗಬೇಕು, ಆಕಾಶಾತ್ಮ ಆಕಾಶದಂತೆ ಬೆಳಕಿನ ಪೂಜ್ಯವಾಗಿ ಎಲ್ಲವನ್ನು ಗ್ರಹಿಸುವ ಶಕ್ತಿ ಕೊಡಿ, ಎಲ್ಲ ಕಡೆ ತುಂಬಿರಬೇಕು. ಹಾಗಾದ್ರೆ ಸರ್ವಗಂಧ ಸರ್ವರಸ ಸ್ವರೂಪಭೂತವಾಗಿರ್ತಕ್ಕಂತಹ ಗಂಧರಸ ಸ್ವರೂಪಭೂತವಾಗಿರ್ತಕ್ಕಂತೆ ಸರ್ವಕಾಮ ಸರ್ವಕರ್ಮ ಅಂದ್ರೆ ಭಗವಂತನಷ್ಟಲ್ಲ, ಅದರೂ ಎಲ್ಲವನ್ನು ತಿಳಿಯುವ ಎಲ್ಲವನ್ನು ಮಾಡುವ ಶಕ್ತಿ ಎಲ್ಲೂ ಆಸ್ವಾದಿಸುವ ಶಕ್ತಿ ಎಲ್ಲ ಬರಬೇಕು ಅದು. ಆದರೂ ನಾನು ಕೂಡ ಅವಾಕಿ ಅನಾಥ ಅವಾಕಿ ಅಂದ್ರೆ ಭೂಮಿಯಲ್ಲಿರತಕ್ಕವರು ಯಾರು ಕೂಡ ಮುಕ್ತರು ಹೇಗಿದ್ದಾರೆ ಅಂತ ಮಾತನಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ಲೋಹ ಬೇರೆ, ಅದು ಯಾಕೆ ಅಂದ್ರೆ ಅವರು ಎಲ್ಲವನ್ನೂ ಮಾಡ್ತಾರೆ. ಪ್ರತ್ಯಕ್ಷ ಕ್ರೀಡನ್ ಗಮಮಾನ ಸ್ತ್ರೀಭಿರುವ ಯಾರೇ ಇರುವ ಅಲ್ಲಿ ಇಲ್ಲಿ ಹಾಗೆ ಸ್ತ್ರೀಯರ ಜೊತೆ ವಿಹಾರ ಮಾಡ್ತಾರೆ, ದೂಡಿಯನ್ನು ವಿಹಾರ ಮಾಡ್ತಾರೆ, ತಿಂತಾರೆ, ಮಾತಾಡ್ತಾರೆ. ಆದ್ರೆ ಅನಾದರ ಯಾವುದರಲ್ಲಿಯೂ ಕೂಡ ಅವರಿಗೆ ಹೋಗದ ಆಸಕ್ತಿ ಇದ್ದಲ್ಲ. ಅದು ಭಗವಂತನ ಒಂದು ಸೃಷ್ಟಿಯ ಮಹಿಮೆ ಅಂತ ಅದನ್ನು ಆಸ್ವಾದಿಸ್ತಾರೆ ಅನ್ನೋದು ವಿಚಿತ್ರವಾದ ಅನುಭವ. ಅದನ್ನು ನಾನು ಪಡಿಬೇಕು. ಅಸಂಭವಿತ ನಾನು ಅಭಿಸಂಭವಿತ ಅಸ್ಮಿ, ಇಂತಹ ಸ್ಥಿತಿಯನ್ನು ನಾನು ಪಡೆದು ಭಗವಂತನನ್ನು ಸೇರಬೇಕು ಅಂತ ಯಾರು ಯಾರಿಗೆ ನಿಶ್ಚಯವಾಗಿ ಈ ರೀತಿ ಮನಸ್ಸಿನ ಅನುಸಂಧಾನ ಇದೆ. ನವಿಚಿಕಿತ್ಸಾ ಇತಿಹಸ್ವಾಹ ಶಾಂಡಿಲ್ಯ ಶಾಂಡಿಲ್ಯ, ಅವನು ಹಾಗೆ ಆಗ್ತಾನೆ ಅನ್ನೋದ್ರೆ ಸಂಶಯವೇ ಇಲ್ಲ. ನವಿಚಿಕಿತ್ಸಾ ಚಿಕಿತ್ಸಾ ಸಂಶಯ ಅನ್ಡೌಟೆಡ್ಲಿ ವಿಲ್ ಬಿ ದಟ್ ವಿಲ್ ಬಿಕಮ್ ಅಂತ ಒಂದು ಸ್ಥಿತಿಯನ್ನು ಖಂಡಿತವಾಗಿ ಪಡೀತಾನೆ. ಇತಿಹಸ್ವಾಹ ಈ ವಿದ್ಯೆಯನ್ನ ಮುಂದೆ ಯಾರೋ ಕಾಣುವುದನ್ನ ಒಂದು ಸೃಷ್ಟಿ ಆರಂಭದಲ್ಲಿ ಭಗವಂತ ಹೇಳಿದರೆ ಶಾಂಡಿಲ್ಯ ಶಾಂಡಿಲ್ಯ ಶಾಂಡಿಲ್ಯ ನಾಮಕನಾದ ಋಷಿ ಇದನ್ನು ಉಪಾಸನೆ ಮಾಡಿದರು. ಆ ಉಪಾಸನೆ ಮಾಡಿ ಸಿದ್ಧಿ ಪಡೆದವ. ಅದಕ್ಕೋಸ್ಕರ ವೇದ ಪುರುಷ ಅವನನ್ನು ವೇದ ದಾಖಲೆ ಇತಿಹಸ್ವಾಹ ಶಾಂಡಿಲ್ಯ ಶಾಂಡಿಲ್ಯ ಶಾಂಡಿಲ್ಯನ ಋಷಿ ಹೀಗೆ ಹೇಳಿದ್ದಾನೆ, ಇದನ್ನು ಪಡೆದಿದ್ದಾರೆ. ಇಲ್ಲಿ ನಿರುಕ್ತಿ ಬಂತು. ಆದ್ದರಿಂದ ಇಲ್ಲಿ ಈ ಖಂಡ ಮುಗಿಯಿತು. ಮುಂದಿನ ಖಂಡದಲ್ಲಿ ಇನ್ನೊಂದು ರೀತಿಯಿಂದ ಭಗವಂತ ಎಲ್ಲಕ್ಕಿಂತ ಚಿಕ್ಕವ ಎಲ್ಲಕ್ಕಿಂತ ದೊಡ್ಡವ ಅಂತ ಹೇಳಿ ಆ ದೊಡ್ಡವನು ಅನ್ನುವುದನ್ನ ಬಹಳ ರೋಚಕವಾಗಿ ಲಕ್ಷ್ಮಿ ದುಷ್ಟವಾದಂತಹ ಮಂತ್ರ ಅವಳು ಹೇಳ್ತಾಳೆ. ಅಂತರಿಕ್ಷೋದರ ಕೋಶಃ ಭೂಮಿ ಬುದ್ಧೋ ರಜೀರ್ಯತಿ, ಇದಲ್ಲೆಲ್ಲ ಅಂತರಿಕ್ಷೋದರ ಕೋಶಃ ಭೂಮಿ ಬುದ್ಧ ರಜೀರ್ಯತಿ, ಇದರಲ್ಲಿ ಗೀಟ್ ಹಾಕಬಾರ್ದು. ಈಗ ಮತ್ತೆ ಎಲ್ಲಿ ಗೀಟ್ ಹಾಕಬೇಕು ಇಲ್ಲ ಅಂತಂದ್ರೆ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಫುಲ್ ಸ್ಟಾಪ್ ಹಾಕದಲ್ಲಿ ಫುಲ್ ಸ್ಟಾಪ್ ಹಾಕಿದ್ದಾರೆ. ಉಪನಿಷತ್ತು ಎಲ್ಲಿ ಬೇಕಾದ್ರೆ ಗೀಟ್ ಹಾಕ್ತಾರೆ, ತಲೆ ಕೂಡ ಇಲ್ಲದೆ ಗೀಟ್ ಹಾಕ್ತಾರೆ. ಅದು ಚಂದ ಸದ ಅಂತರಿಕ್ಷೋದರ ಕೋಶೋ ಭೂಮಿ ಬುದ್ಧೋ ರಜೀರ್ಯತಿ, ಅಂತರಿಕ್ಷೋದರ ಕೋಶ ಹಾಗೆ ಭೂಮಿ ಬುದ್ಧ ಗೀಟು ರಜೀರ್ಯತಿ ಗೀಟ್ ಆಗಿಬಿಟ್ರೆ ಏನಿದು ಅದನ್ನ ಅಂತರಿಕ್ಷೋದರ ಕೋಶೋ ಭೂಮಿ ಬುದ್ಧೋ ರಜೀರ್ಯತಿ. ಆಮೇಲೆ ದಿಶೋ ಹಿಯಸ್ರತ್ತಯ ಸ್ಯೂರಸ್ಯೋತ್ತರಂ ಬಿಲಂ ತಮಾಷಣ ದಿಶೋ ಹ್ಯಸ್ಯ ಸ್ರಕ್ತಯ, ಅಲ್ಲಿ ಅದು ಕ್ಷೈಪ್ರಾಕ್ಷರ ಯಾ ಅದನ್ನು ಹ್ಯ ಅನ್ನೋದಕ್ಕೆ ದಿಶೋ ಹಿಯ ತತ್ಸವಿದುರು ವರೇಣಿಯಂ ಮರೆದ ಹಾಗೆ ದಿಶೋ ಹಿಯಸ್ಯ ಸ್ರಕ್ತಯ ಎಂಟಕ್ಷರ ಆಯಿತು. ದ್ಯೌರಸ್ಯೋತ್ತರಂ ಬಿಲಂ ದ್ಯೌರಸ್ಯೋತ್ತರಂ ಬಿಲಂ ಪುನಃ ಎರಕ್ಷರ ಅದನ್ನು ಆಗಿದೆ. ದ್ಯೌರಸ್ಯೋತ್ತರಂ ಬಿಲಂ ಯಕಾರ ಅಂತ ಮುಂಚೆ ಹೇಳಿಬಿಟ್ರೆ ಹ್ಯಸ್ಯ ಮತ್ತು ದೇವದಲ್ಲಿ ಎಂಟಕ್ಷರ ಆಯಿತು. ಆಮೇಲೆ ಮುಂದಿನ ಪಾದ ಇದು ಆರು ಪಾದ ಷಟ್ಪದಿ. ಆಮೇಲೆ ಸೇಷ ಕೋಶೋ ವಸುಧಾನ ತಸ್ಮಿನ್ ವಿಶ್ವಮಿದಂ ಶ್ರಿತಂ, ಇದು ಒಂದು ಶ್ಲೋಕ ಇದೆ ಆರು ಪಾದ. ಸೇಷ ಕೋಶೋ ವಸುಧಾನ ಅಲ್ಲಿ ಮಾತ್ರ ಒಂಬತ್ತಕ್ಷರ ಇದೆ, ಏಕಾಕ್ಷರ ಇದೆ. ಸೇಷ ಕೋಶೋ ವಸುಧಾನ ತಸ್ಮಿನ್ ವಿಶ್ವಮಿದಂ ಶ್ರಿತಂ ಅದೇ ಅಂತ. ಈಗ ಇದು ಒಂದು ವಿಚಿತ್ರವಾದ ಶ್ಲೋಕ. ಇಲ್ಲಿ ಏನಿದೆ ಅಂದ್ರೆ ಅಂತರಿಕ್ಷೋದರ ಕೋಶ, ಇದೊಂದು ಕೋಶ. ಯಾವ ಕೋಶ ಅಂತ ಹೇಳಿದ್ರು, ಕೋಶ ಅಂದ್ರೆ ಸಾಮಾನ್ಯವಾಗಿ ಬ್ರಹ್ಮಾಂಡ ಕೋಶ ಅಂತ ಎಲ್ಲರೂ ಅರ್ಥ ಮಾಡ್ತಾರೆ. ಕೋಶ ದೊಡ್ಡ ಕೋಶ ಅಂದ್ರೆ ಬ್ರಹ್ಮಾಂಡ ಕೋಶ ವರ್ಲ್ಡ್. ಅದಕ್ಕೆ ಹೊಟ್ಟೆ ಯಾವುದು? ಅಂತರಿಕ್ಷೋದರ, ಅದರ ಹೊಟ್ಟೆಯಲ್ಲಿ ಆಕಾಶ ಇದೆ. ಭೂಮಿ ಬುದ್ಧ ಆ ಕೋಶದ ಪಾದದಲ್ಲಿ ಭೂಮಿ ಇದೆ. ದೇಶವಾಸಿಯ ಸರತ್ತೆ ಅದರ ತೋಳುಗಳಲ್ಲಿ ದಿಕ್ಕುಗಳಿವೆ. ಅದರ ತಲೆಯಲ್ಲಿ ದ್ಯೋ ಆಕಾಶ ಸ್ವರ್ಗ ಇದೆ. ಯಾವ ಕೋಶ ಇದು ಅಂತ ಎಲ್ಲರೂ ಬರೆಯುವುದು. ಆದ್ರೆ ಇದನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಆ ಉಪಾಸನೆ ಮಾಡಿ ಈ ಕೋಶದ ಮಗ ವಾಯುದೇವರು ಅಂತ ಹೇಳ್ತಾರೆ. ಅದರಿಂದ ಬ್ರಹ್ಮಾಂಡ ಇದೆಲ್ಲ ನೋಡಿದರೆ ಅಂತ ಅದನ್ನು ನಾನು ಉಪಾಸನೆ ಮಾಡಿದೆ ಅಂತ ಹೇಳ್ತಾರೆ. ನಮ್ಮ ಏನು ಅಂತ ಭೂವಹ ಸುವಹ ಅಂತ ಈ ಕೋಶ ಉಪಾಸನೆ, ಇದು ಭೂತ್ವ ಸ್ವಹ ಅಂತ ಉಪಾಸನೆ ಮಾಡಬೇಕಾದ್ರು ಪ್ರಾಣ ಅಂತ ಉಪಾಸನೆ ಮಾಡಿದೆ, ಅದನ್ನು ಕೋಶ ಅಂತ ಉಪಾಸನೆ ಮಾಡಿದೆ, ಅದು ಪ್ರಾಣದೇವರನ್ನು ಹೆತ್ತಿತು ಆ ಕೋಶ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ಆಚಾರ್ಯರು ಕೋಶ ಅಂದ್ರೆ ನಿಮ್ಮ ಮೆಕ್ಸಿಕನ್ ಅಮರ ಕೋಶ ಅಲ್ಲ, ಇದು ಬ್ರಹ್ಮಾಂಡ ಕೋಶ ಅಲ್ಲ, ಇದು ಭಗವಂತರ ಕೋಶ. ಕೋಶ ಅಂತಂದ್ರೆ ಭಗವಂತ, ಯಾಕೆಂದ್ರೆ ತಾಮ್ರಸ್ ಕುಶ, ಕುಶ ಅಂದ್ರೆ ಇಚ್ಛೆ, ಕುಶನ್ ಹವೈ ವಾಜ ಶ್ರಮತಃ, ಕುಶನ್ ಅಂದ್ರೆ ಇಚ್ಛೆ, ಕಾ ಅಂದ್ರೆ ಆನಂದ, ಆನಂದ ಇಚ್ಛಾ ಸ್ವರೂಪ. ಯಾರ ಇಚ್ಛೆ ಆನಂದ ರೂಪವು, ಯಾರು ಆನಂದ ಇಚ್ಛಾ ಸ್ವರೂಪನು ಅವನು ಕೋಶ. ಅದರಿಂದ ಭಗವಂತನೇ ಕೋಶ. ಅವನ ಹಿಂದೆ ಹೇಳಿದ ನೋಡಿ, ಅದನ್ನ ನೆನಪಿಸಿಕೊಂಡು ಸರಿ ಆಗತ್ತೆ. ಅನೀಯ ಜ್ಯಾಯಾನ್ ಪೃಥಿವ್ಯಾಹ, ಜ್ಯಾಯಾನ್ ಅಂತರಿಕ್ಷಾತ್, ಜ್ಯಾಯಾನ್ ದಿವಹ, ಜ್ಯಾಯಾನ್ ಎಭ್ಯೋ ಲೋಕೇಭ್ಯ, ಎಲ್ಲಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ ಅದೇ ಕೋಶ. ಅದರ ಅಲ್ಲಿ ಹೇಳಿದ್ರು ಪೃಥ್ವಿ ಅಂದ್ರೆ ದೊಡ್ಡದು, ಯಾಕೆಂದ್ರೆ ಅದರ ಆಕಾಶಕ್ಕಿಂತ ದೊಡ್ಡದು. ಅಂತರಿಕ್ಷ ಉದರ ಮೂರುಭುವ ಸ್ವಹ, ಮೂರು ಲೋಕಗಳನ್ನು ವ್ಯಾಪಿಸಿ ನಿಂತ ಕೋಶ, ಆನಂದಮಯವಾದ ರೂಪ. ಆ ಭಗವಂತನ ಉದರ ಸ್ಥಾನದಲ್ಲಿ ಅಂತರಿಕ್ಷ ಇದೆ, ಮೂರು ಲೋಕಗಳಲ್ಲಿ ಭಗವಂತನ ಅಂತರಿಕ್ಷವೇ ಅವನ ಹೊಟ್ಟೆ. ಅಂತರಿಕ್ಷವೇ ಅವನ ಹೊಟ್ಟೆ ಅಂದ್ರೆ ಹೊಟ್ಟೆ ತುಂಬಿಸಿದೆ, ಹೊಟ್ಟೆ ಒಳಗೆ ಹಾಕುದೇ ಆಹಾರ, ಅದು ಅಂತರಿಕ್ಷ ಇಬ್ಬರ ಹಾಗೆ. ಅಂತರಿಕ್ಷವೇ ಅದರ ಹೊಟ್ಟೆ, ಆ ಹೊಟ್ಟೆಯಿಂದ ಅಂತರಿಕ್ಷ ಹುಟ್ಟಿತು. ಆಮೇಲೆ ಭೂಮಿ ಬುದ್ಧ, ಬುದ್ಧ ಅಂದ್ರೆ ಬುಡ, ಕಾಲಬುಡ, ಅದರ ಕಾಲಬುಡದಲ್ಲಿ ಭೂಮಿ ಇದೆ, ಇಡೀ ಭೂಮಿ ಅದರ ಕಾಲಬುಡದಲ್ಲಿ. ಇದನ್ನೇ ಸಮೋಢಮಸ್ಯ ಮಾಂಸುರೇ ಅಂತ ಹೇಳ್ತಾರೆ. ಇದಂ ವಿಷ್ಣು ವಿಚಕ್ರಮೇಂದ್ರೇ ಧಾರಿತ ದೇವದಂ ಸಮೋಢಮಸ್ಯ ಮಾಂಸುರೇ, ಭಗವಂತನ ಪಾದದಲ್ಲಿ ಒಂದು ತುಂಡಿ ಹೂತಿತ್ತು. ಅವರ ಮಾಂಸು ಉಳ್ಳ ಪಾದ, ಯಾವುದು ಉಳ್ಳದು? ಇಡೀ ಬ್ರಹ್ಮಾಂಡ ಅನ್ನುವಂಥ ಧೂಳಿನ ಕಣ, ಇಡೀ ಬ್ರಹ್ಮಾಂಡ ಭಗವಂತನ ಬೆರಳ ಅಡಿಯಲ್ಲಿ, ಕಾಲ ಬೆರಳ ಅಡಿಯಲ್ಲಿ ಸಿಕ್ಕಿಕೊಂಡ ಒಂದು ಧೂಳಿನ ಕಣ. ಆ ಧೂಳು ಕೂತಿರುವ ಕಾಲ ಅದರಿಂದ ರಜಾಂಸಿ ಇಲ್ಲಿ ಬಿಟ್ಟ ನಾನು ನಾಸದ ಆಸೆ ನೋಸ ಆಗ್ತಿದ್ದಾನೆ. ನಾಸಿ ರಜ, ರಜಸ್ಸು ಅಂದ್ರೆ ವಿಶ್ವ ಲೋಕ, ಲೋಕ ಅಲ್ಲಿ ಮಾಂಸ. ಇಡೀ ವಿಶ್ವ ಬ್ರಹ್ಮಾಂಡ ಅಂತಕ್ಕಂಥದ್ದು ಒಂದು ಧೂಳಿನ ಕಣ. ನಮಗೆ ಜ್ಯೋತಿರ್ವರ್ಷಗಳಲ್ಲಿ ಲೆಕ್ಕ ತೆಗಿಬೇಕಾದಂತಹ ಒಂದು ಲೆಕ್ಕಕ್ಕೆ ಸಂಖ್ಯೆ ಹಾಕ್ಲಿಕ್ಕೆ ಕಾಗದ ಸಾಕಾಗುವುದಿಲ್ಲ ಅಂತ ಜ್ಯೋತಿರ್ವರ್ಷದಲ್ಲಿ ಪರಿಗಣನೆ ಮಾಡ್ತೇವೆ. ಅಂಥ ಬ್ರಹ್ಮಾಂಡ ಭಗವಂತನ ಕಿರು ಬೆರಳ ಅಡಿಯಲ್ಲಿ ಒಂದು ಧೂಳಿನ ಕಣ. ಆದ್ರಿಂದ ಅದೇಳಿದ್ರು ಭೂಮಿ ಪುತ್ರ ಕಾಲ ಅಡಿಯಲ್ಲಿದೆ, ಇದು ಭೂಮಿ ಪುತ್ರ ಆದ್ರೆ ಬುಡ, ಬುಡದಿಂದ ತಲೆಯವರಿಗೆ, ಬುಡದಿಂದ ತಲೆಯ, ಬುಡದಿಂದ ತುದಿಯವರು. ಬುಡ ಅಂದ್ರೆ ಬೇರು ಅಥವಾ ಕಾಲು, ಮನುಷ್ಯನಿಗಾಗುವಾಗ ಕಾಲು, ಮರಕ್ಕಾಗುವಾಗ ಬೇರು, ಅದು ಬುಡ. ಪುತ್ರ ಅಂದ್ರೆ ಪುತ್ರವೇ ಪ್ರಾಯ ಬುಡ ಆಗಿತ್ತು. ಪುತ್ರ ಅನ್ನೋದು ಕನ್ನಡದಲ್ಲಿ ಬುಡ ಅಂತ, ಅದು ನಕಾರ ರೂಪ ಆಗಿ ಅದು ಕಡೆ ಬುಡ ಅನ್ನೋದು ಮುಸಲ್ಮಾನರ ಹೆಸರಿನಲ್ಲಿ ಮಾತ್ರ ನಕಾರ ಇದೆ ಅಂದ್ರೆ ಬುಡ ಆಯ್ತು. ಬುಡ ಅಂದ್ರೆ ಪುತ್ರ. ಭೂಮಿ ಅನ್ನುವುದು ಕಾಲಬುಡದಲ್ಲಿ, ಕಾಲಬುಡದಿಂದ ಸೃಷ್ಟಿಯಾಗಿದೆ, ಕಾಲಬುಡದಲ್ಲಿದೆ. ಅಂತರಿಕ್ಷ ಅನ್ನುವುದು ಉದರ ಸ್ಥಾನೀಯವೇ, ಯಾಕೆಂದ್ರೆ ಪೂರ್ವಸ್ವಗಳಲ್ಲಿ ತುಂಬಿ ನಿಂತ ಭಗವಂತನ ರೂಪದ ಉಪಾಸನೆ. ಆಮೇಲೆ ದಿಶೋಹಿ ಅಸ್ಯ ಸ್ರಕ್ತಯ, ಅವನ ಸ್ರಕ್ತಿಗಳು, ಸರ್ಕ ಸಕ್ತಿ ಅಂದ್ರೆ ತೋಳು, ದಿಶೋಹಿ ಎಂಟು ದಿಕ್ಕುಗಳೇ ಅವನ ತೋಳುಗಳು, ನಾಲ್ಕು ದಿಕ್ಕುಗಳು, ನಾಲ್ಕು ದಿಕ್ಕುಗಳೇ ನಾಲ್ಕು ತೋಳುಗಳು. ಇದು ಬಹಳ ಭಗವಂತನ ಚತುರ್ಭುಜತ್ವಕ್ಕೆ ಬಹಳ ಸುಂದರವಾದಂತಹ ಒಂದು ಮುಖವನ್ನು ಕೊಡ್ತಾಳೆ ಲಕ್ಷ್ಮಿ. ಭಗವಂತನ ನಾಲ್ಕು ತೋಳುಗಳೇ ನಾಲ್ಕು ದಿಕ್ಕುಗಳು. ದಿಯೌರಸ್ಯ ಉತ್ತರಂ ದಿಲಂ, ಮೇಲಿನ ದಿಲ ಅಂದ್ರೆ ತಲೆ, ಶಿರೋ ವಿವರ ಅದೇ ಸ್ವರ್ಗ ದ್ಯುಲೋಕ ಅನ್ನ ಮೂರ್ಧ ದೇವ್ರ ಮೂರ್ಧ ಎಲ್ಲ ಭಗವಂತನ ಮೂರು ಲೋಕಗಳಲ್ಲಿ ವ್ಯಾಪಿಸಿಕೊಂಡು ಭಗವಂತ ಬಿತ್ತಿದ್ದಾನೆ. ಅವನ ತೋಳುಗಳು ದಿಕ್ಕು ದಿಕ್ಕುಗಳಲ್ಲಿ ಚಾಚಿದೆ, ಆಗುವ ದಿಕ್ಕುಗಳನ್ನು ತೋಳದಿಂದ ಸೃಷ್ಟವಾಗಿವೆ. ಸಯೇಷ ಕೋಶೋ ವಸುಧಾನ, ಈ ಕೋಶ ಯಾವಾಗಲೂ ಕೋಶ ಅಂತಂದ್ರೆ ನಮ್ಮ ಕೋಶಾಗಾರ ಅಂತ ಹೇಳ್ತೀವಿ, ಕೋಶ ರಾಜನ ಕೋಶ. ಕೋಶ ಅಂದ್ರೆ ದುಡ್ಡು ಇಡತಕ್ಕಂತ ಜಾಗ ಇದು. ಹಾಗೆ ಸಯೇಷ ಕೋಶ ವಸುಧಾನ, ವಸುಧಾನ ವಸುಂದ್ರ ಸಂಪತ್ತು, ವಸುವಿನ ನಿಧಾನ, ಇದು ಸಂಪತ್ತನ್ನು ಕೂಡಿಡುವಂತಹ ಕೋಶಾಗಾರ ಇದು. ಯಾವ ವಸು ವಸವ ಆದ್ರೆ ದೇವತೆಗಳು ಈ ಜಗತ್ತನ್ನ ವಾಸ ಮಾಡಿ ಅದನ್ನು ನಿಯಮನ ಮಾಡತಕ್ಕಂತ ತತ್ವಾಭಿಮಾನಿ ದೇವತೆಗಳು ವಸು. ಅವರಿಗೂ ನಿಧಾನ ಇದೆ, ಅವರನ್ನು ಆಶ್ರಯ, ಬರೇ ಲೋಕಗಳಲ್ಲ ಲೋಕಗಳಲ್ಲಿ ಇರತಕ್ಕಂತಹ ಲೋಕಾಭಿಮಾನ ದೇವತೆಗಳಿಗೂ ಇವನು ಆಶ್ರಯನಾಗಿತ್ತು. ಯಾಕೆಂದ್ರೆ ತಸ್ಮಿನ್ ವಿಶ್ವಮಿದಂ ಶ್ರಿತಂ, ಈ ಇಡೀ ವಿಶ್ವ ಅಂದ್ರೆ ಚೇತನಾಚೇತನಾ ಅಭಿಮಾನಿ ದೇವತೆಗಳಿಂದ ಸಹಿತ ಬ್ರಹ್ಮಾದಿ ದೇವತೆಗಳಿಂದ ಸಹಿತವಾಗಿರ್ತಕ್ಕಂತಹ ಈ ಇಡೀ ಜಗತ್ತು ದಕ್ಷಿಣ ರಾಜ್ಞೀ ನಾಮ ಪ್ರತೀಜಿ ಸುಭೂತ ನಾಮ ಮುನೀಜಿ ದಾಸಾಂ ವಾಯುಸಹ. ಈ ನಾಲ್ಕು ದಿಕ್ಕುಗಳು ಉಂಟಲ್ಲ, ಅವಳ ಶ್ರದ್ಧೆಯ ಅಂತ ಹೇಳಿದ್ರು ನಾಲ್ಕು ದಿಕ್ಕುಗಳೇ ನಾಲ್ಕು ತೋಳುಗಳು ಉಂಟ. ಯಾವ್ದು ಯಾವ್ದು ಪ್ರಾಚೀನ ದಿಕ್ಕು ಅಂದ್ರೆ ಈ ಮೇಲಿನ ಕೈ, ಬಲಬದಿಯ ಮೇಲಿನ ಕೈ ಅದು ಪ್ರಾಚೀನ ದಿಕ್ಕು, ಬಲಬದಿಯ ಕೆಳಗಿನ ಕೈ ಅದು ದಕ್ಷಿಣ ದಿಕ್ಕು, ಎಡಬದಿಯ ಮೇಲಿನ ಕೈ ಪಶ್ಚಿಮ, ಎಡಬದಿಯ ಕೆಳಗಿನ ಕೈ ಉತ್ತರ. ಹೀಗೆ ನಾಲ್ಕು ದಿಕ್ಕುಗಳಿಗೆ ಸಂಬಂಧಪಟ್ಟ ನಾಲ್ಕು ದಿಕ್ಕು. ಆ ಪ್ರಾಚೀನ ದಿಕ್ಕು ಪೂರ್ವ ದಿಕ್ಕು ಉಂಟಲ್ವಾ, ತಸ್ಯ ಪ್ರಾಚೀನ ದಿಕ್ಕು ಯಾವುದದು, ಅದಕ್ಕೆ ಹೆಸರು ಜುಹೂರ್ ನಾಮ. ಭಗವಂತನ ಒಂದು ಕೈಗೆ ಜುಹು ಉಂಟ, ಇದು ಹೆಸರು ವಸ್ತು. ಆಮೇಲೆ ಸಹಮಾನ ದಕ್ಷಿಣ, ಬಲಬದಿಯ ಕೆಳಗಿನ ಕೈ ಉಂಟಲ್ಲ ದಕ್ಷಿಣ ದಿಕ್ಕಿನಲ್ಲಿರುವಂತಹದ್ದು, ಅದಕ್ಕೆ ಸಹಮಾನ ಅಂತ. ರಾಜ್ಞಿ ಪ್ರತೀಜಿ ಎಡಬದಿಯ ಮೇಲಿನ ಕೈ ಉಂಟಲ್ಲ ಅದಕ್ಕೆ ರಾಜ್ಞಿ. ಆಮೇಲೆ ಸುಭೂತ ಉದೀಜಿ ಸುಭೂತ ನಾಮ ಉದೀಜಿ, ರಾಜ್ಞಿ ನಾಮ ಪ್ರತೀಜಿ ಸುಭೂತ ನಾಮ ಉದೀಜಿ. ಉತ್ತರ ದಿಕ್ಕಲ್ಲಿ ಇರ್ತಕ್ಕಂತಹ ಉತ್ತರ ದಿಕ್ಕನ್ನು ಸೃಷ್ಟಿ ಮಾಡಿದ ಭಗವಂತನ ಎಡಬದಿಯ ಕೆಳಗೈ ಅದಕ್ಕೆ ಸುಭೂತ. ಈ ಹೆಸರುಗಳು ನಾವು ಎಲ್ಲಿ ಪುರಾಣದಲ್ಲಿ ನೋಡಿಲ್ಲ. ಭಗವಂತನ ದಿಕ್ಕುಗಳು ಅಂತ ಹೆಸರು, ಯಾಕೆಂದ್ರೆ ಅವು ದಿಶಾಂತಿ ಕೊಡುವವರು. ಏನನ್ನು ಕೊಡ್ತಾರೆ, ನಾಲ್ಕು ತಗೊಂಡು ಪ್ರಾಣದೇವರಿಗೆ ನಾಲ್ಕನ್ನು ಕೊಟ್ಟವು. ನಮಗೆ ಎಷ್ಟು ಬೇಕೋ ಅಷ್ಟು ಯಾವ್ದು ಬೇಕೋ ಅದನ್ನು ಕೊಟ್ಟವು. ಪ್ರಾಣದೇವರಿಗೆ ನಾಲ್ಕನ್ನು ಕೊಟ್ಟವು, ದಿಶಾಂತಿ ಕೊಟ್ಟವು, ಗುಡಿಯನ್ನು ಕೊಟ್ಟವು. ಧರ್ಮ ಜ್ಞಾನಂಚ ವೈರಾಗ್ಯಂ ಐಶ್ವರ್ಯ ಚಿತ್ರಾತ್ಮ, ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಇದು ನಾಲ್ಕನ್ನ ನಾಲ್ಕು ಕೈಗಳಿಂದ ಭಗವಂತ ವಾಯುದೇವರಿಗೆ ಕೊಟ್ಟ, ಪೂರ್ಣ ನಾಲ್ಕು ಕೈಯಿಂದ ಆರಿಸಿದ. ಅದರಿಂದ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಈ ಚತುರ್ಮುಖ ವಾಯುದೇವ ಒಂದು ಚತುರ್ಮುಖ ಇದು. ಇದು ಯಾರಿಗೂ ಈ ಚತುರ್ಮುಖತ್ವ ಇಲ್ಲ, ವಾಯುದೇವರಿಗೆ ಮಾತ್ರ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಪೂರ್ಣ ಪ್ರಮಾಣ. ಅದರಿಂದ ದಿಶಂತಿ ಮಗನಿಗೆ ವಾಯುವಿಗೆ ದಿಶಂತಿ ಧರ್ಮಂ ದಿಶಂತಿ ಇಲ್ಲಿ ಒಂದು ಧರ್ಮಂ ದಿಶಂತಿ ಇದ್ದಿದ್ದಕ್ಕೆ, ಜ್ಞಾನಂ ದಿಶಂತಿ ಇದ್ದಿದ್ದಕ್ಕೆ, ವೈರಾಗ್ಯಂ ದಿಶಂತಿ ಇದ್ದಿದ್ದಕ್ಕೆ, ಐಶ್ವರ್ಯಂ ದಿಶಂತಿ ಇದ್ದಿದ್ದಕ್ಕೆ, ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯಗಳನ್ನು ಕೊಡತಕ್ಕವುಗಳಾದ್ರಿಂದ ಆ ಕೈಗಳಿಗೆ ದಿಕ್ಕು. ಆಯಾಯ ದಿಕ್ಕುಗಳನ್ನು ನೇಮಿಸುವುದರಿಂದ ಪ್ರಾಚಿ ದಕ್ಷಿಣ ಪ್ರತೀಚಿ ಉತ್ತರ ಉದೀಚಿ ಹೆಸರು. ಆಮೇಲೆ ಅತ್ಯಂತ ಪ್ರಾಚೀನವಾದ್ರಿಂದ ಯಾವುದು ಎಲ್ಲಕ್ಕಿಂತಲೂ ಪ್ರಾಚೀನ ಮೊದಲು ಇರುವಂತಹ ಧರ್ಮ, ಧರ್ಮದ ಬೇಸರಿಗೆ ತಾನೇ ಜ್ಞಾನ ವೈರಾಗ್ಯ ಐಶ್ವರ್ಯ ಅಂದ್ರೆ ಪ್ರಾಚಿ ಅಂದ್ರೆ ಅತ್ಯಂತ ಪ್ರಾಚೀನವಾದ ಎಲ್ಲಕ್ಕಿಂತ ಮೊದಲಿರುವಂತಹ ಧರ್ಮವನ್ನು ಬರುವಂತಹದ್ದು ಪ್ರಾಚೀನ. ಅದಕ್ಕೆ ಹೆಸರೇನು, ಜುಹೂಹು ಅಂತ. ಜುಹೂಹು ಅಂತಂದ್ರೆ ಜುಹಕ್ಕೆ ಸಂಬಂಧಪಟ್ಟಿರ್ತಾರೆ, ಜುಹೋತೀತಿ ಜುಹು. ಯಾವುದರಿಂದ ನಾವು ಹೋಮ ಹವನಗಳನ್ನು ಭಗವಂತನ ಆರಾಧನೆಯನ್ನು ಮಾಡ್ತೇವೋ ಅದು ಜುಹು. ಯಾವುದರಿಂದ, ಧರ್ಮದಿಂದ. ಅದರಿಂದ ಧರ್ಮವನ್ನು ಕೊಡತಕ್ಕಂಥ ಕೈ ಜುಹು ಅಂತ ಹೆಸರಾಯಿತು. ಅದಕ್ಕೆ ಇನ್ನೊಂದು ಅರ್ಥ ಇದೆ, ಏನು ಅಂದ್ರೆ ಜುಹೋತಿ ಅಂತಂದ್ರೆ ಜುಹು ದಾನ, ಅದರ ಒಂದು ಜುಹೋತಿ ಅಂದ್ರೆ ಕೊಡು, ಇನ್ನೊಂದು ಅದರ ಒಂದೊಂದು ಆದಾನ ದಾನ ಕೊಡುವುದು ಜುಹು, ಆದಾನ ತಗೊಳ್ಳುವುದು ಜುಹು. ಸಾಮಾನ್ಯವಾಗಿ ನಾವು ಕೊಡುವುದು ತೆಗೆದುಕೊಳ್ಳುವುದು ಬದಲೇ ಹಾಗೆ ಭಗವಂತನು ಹಾಗೆ ಮಾಡ್ತಾನೆ, ಕೊಡ್ತಾನೆ ತಗೋತಾನೆ. ಅದು ಯಾವುದರಿಂದ ಸ್ವೀಕಾರ ಮಾಡ್ತಾನೋ ಆ ಕೈಯು ಜುಹೋತಿ ಅಂದ್ರೆ ದತ್ತೆ ಆದತ್ತೆ. ಅಂದರೆ ನಾವೇನಾದ್ರು ತಿನ್ನುವುದು ಕೂಡ ಬದಲೇ ಅದನೆ ಜುಹೋತಿ ಅದನ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ, ಕೊಟ್ಟದನ್ನು ತಿಂತಾನೆ, ಬಲಗೈಯಿಂದ ತಿಂತಾನೆ. ಭಗವಂತ ಕೂಡ ನಾವು ಅವತಾರ ರೂಪದಲ್ಲಿ ತೋರಿಸಿಕೊಟ್ಟಿದ್ದಾನೆ, ಹಾಗೆ ತಿಳ್ಕೊಂಡು ಒಂದು ರೂಪದಲ್ಲಿ ಯಾರು ನೋಡಿಲ್ಲ. ಅದರಿಂದ ಅವನ ಬಲಗೈಗೆ ಅಷ್ಟೇ ಅಲ್ಲ, ಬಲಗೈಯಲ್ಲಿ ಏನಿದ ಮೇಲೆ ಚಕ್ರ ಇದೆ, ಚಕ್ರದಿಂದ ಶತ್ರುಗಳನ್ನು ಜುಹೋದಿ ಯೋಗಿಸ್ತಾನೆ. ಅದರಲ್ಲಿ ಜುಹು ಚಕ್ರಧಾರಿಯಾದ ಕೈ ಇಂತ ಇದೆ. ಇಷ್ಟೆಲ್ಲ ಅನುಸಂಧಾನ ಅವನು ಅದರಿಂದ ತಗೋತಾನೆ, ಅದರಿಂದ ಕೊಡ್ತಾನೆ, ಅದರಿಂದ ತಿಂತಾನೆ, ಅದರಿಂದ ಧರ್ಮ ಪ್ರವೃತ್ತಿ ಮಾಡ್ತಾನೆ. ಅಷ್ಟೇ ಅಲ್ಲ, ಚಕ್ರದಿಂದ ಜುಹೋದಿ ಶತ್ರುಗಳನ್ನು ಯೋಗಿಸ್ತಾನೆ, ನಾಶ ಮಾಡ್ತಾನೆ. ಆದ್ರಿಂದ ಚಕ್ರವನ್ನು ಧರಿಸಿರ್ತಕ್ಕ ಭಗವಂತನ ಬಲಬದಿಯ ಮೇಲುಗೈಗೆ ಜುಹು ಅಂತ ಹೆಸರು. ಆಮೇಲೆ ಎರಡನೇದು ಕೆಳಗಿನ ಕೈ, ಅದರ ಶಂಖ ದಕ್ಷಿಣ. ಆ ಬಲಗೈ ಕೆಳಗಿನ ಬಲಗೈ ಹೆಸರು ಶ್ರಾಮಾನ. ಮಾನ ಅಂದ್ರೆ ವೇದಾದಿ ಪ್ರಮಾಣ, ವೇದಾದಿ ಪ್ರಮಾಣಗಳ ಅಭಿಮಾನಿ ಇದು ಲಕ್ಷ್ಮಿ. ಅವಳಿಂದ ಅಭಿಮಾನ್ಯಮಾನವಾದ ಶಂಖ ಅದು ಮಾನ. ಮಾನ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಶಂಖದ ಅಭಿಮಾನಿನಿ. ಮಾನ ಅಂದ್ರೆ ವೇದಾದಿ ಪ್ರಮಾಣಗಳು ಅದರ ಅಭಿಮಾನಿನಿ. ಅದರಿಂದ ಮಾನ ಶಬ್ದವಾಚ್ಯರಾದಂತಹ ಶಂಖ ರೂಪದಲ್ಲಿ ನೆಲೆಸಿರುವ ಲಕ್ಷ್ಮಿಯಿಂದ ಸಹಿತವಾದದ್ದು ಸಹಮಾನ. ಶಂಖದಿಂದ ಕೈಯಿಂದ ವೇದ ವಾಯುದೇವರಿಗೆ ಜ್ಞಾನ ಕೊಟ್ಟ ಕೈ ಧರ್ಮಜ್ಞಾನ, ಎರಡನೇ ಕೈಯಿಂದ ಜ್ಞಾನ ದಿಶತಿ, ಜ್ಞಾನ ದಿಶತಿ. ಅದರಿಂದ ಜ್ಞಾನ ಕೊಡುವುದು ಹೇಗೆ? ಸಹಮಾನ. ವೇದಾದಿ ಪ್ರಮಾಣಗಳಿಂದ ಸಹಿತವಾಗಿ ಜ್ಞಾನ ಕೊಡುವುದು ಅಪ್ರಮಾಣಕವಾದ ಜ್ಞಾನ ಅಲ್ಲ, ಸಪ್ರಮಾಣವಾದ ಜ್ಞಾನ. ಸಹಮಾನ ಪ್ರಮಾಣ ಗ್ರಂಥಗಳಾದ ವೇದಾದಿಗಳ ಜೊತೆಗೆ ವೇದ ಜಯಂತಿ ಜ್ಞಾನವನ್ನು ಕೊಟ್ಟ ಕೈ ಅದು. ಆಮೇಲೆ ಮೂರನೇದು ರಾಜಿ ನಾಮ ಪ್ರತೀಕಿ ಎಡಬದಿ ಅನ್ನದ್ದು. ಅಲ್ಲಿಗದೆ ರಾಜಿ ಅಂದ್ರೆ ಹಚ್ಚು, ರಾಜಿ ಅಂದ್ರೆ ಪ್ರಕಾಶ, ಪ್ರಕಾಶದಿಂದ ಕಾಂತಿಯಿಂದ ಕೂಡಿತು ಅಂತ ಎಲ್ಲ ಬರೀತಾರೆ. ಅದೆಲ್ಲಕ್ಕೂ ಕಲಿತು ಗದೆಯ ಮಾತ್ರ ಗದೆಯಲ್ಲಿ ನೀವು ನೋಡಿರ್ಬೋದಲ್ಲ, ಗದೆಯಲ್ಲಿ ರವು ನೇರ ಉರುಟಾಗಿರುವಂತ ಅದು ಅದ್ರ ಕಚ್ಚಿಗಳಿರುತ್ತೆ. ಅದು ಕಟ್ಟು ಹೊಡೆಯುವಾಗ ಆಘಾತ ಆಗ್ಬೇಕು ಅಂತ ಅದು ಕಚ್ಚಿಗಳಿರುತ್ತೆ. ರಾಜಿ ಅಂದ್ರೆ ಕಚ್ಚು, ಆ ರಾಜಿ ಅಂದ್ರೆ ಕಚ್ಚು. ಅದು ಉಳ್ಳದ್ದು ರಾಜ, ಈಗ ಭೂತಿ ಉಳ್ಳದ್ದು ಭೂತ ಇದ್ದಾರೆ, ರಾಜಿ ಉಳ್ಳದ್ದು ರಾಜ. ರಾಜ ಅಂದ್ರೆ ಕಚ್ಚುಗಳುಳ್ಳ ಗದೆ ಇರ್ತಾಯಿತು, ಕಚ್ಚು ಹಚ್ಚಿನಲ್ಲ ಕಚ್ಚು ಕಚ್ಚು ಕಚ್ಚು ಇರುತ್ತೆ ಪರಿಹಾರದಲ್ಲಿ. ಆ ರಾಜ ಉಳ್ಳದ್ದು ರಾಜಿ, ರಾಜಿ ಉಳ್ಳದ್ದು ರಾಜ, ರಾಜಿ ಉಳ್ಳದ್ದು ರಾಜಿ. ಈಗ ರಾಜಿ ಉಳ್ಳದ್ದು ರಾಜ ಅಂದ್ರೆ ಗದೆ ಆಯುಧ ರಾಜ, ಅದರಲ್ಲಿ ಅದು ಉಳ್ಳ ತೋಳು ರಾಜಿ. ರಾಜ್ಯ ರಾಜನಿಗೆ ಸಂಬಂಧಪಟ್ಟಂತ ರಾಜ್ಯ, ರಾಜ್ಯ ಎಂ ರಾಜಿ ಗದೆ ಎಂದು ಕರೆಸಿದ ರಾಜಿ. ಅದಕ್ಕೆ ರಾಜಿ ಪ್ರಧಾನವಾಗಿ ಅಂತ ವೈರಾಗ್ಯವನ್ನು ಜ್ಞಾನಕ್ಕೆ ವೈರಾಗ್ಯ ಐಶ್ವರ್ಯ ವೈರಾಗ್ಯವನ್ನು ಕೊಟ್ಟರು. ಆದ್ದರಿಂದ ಅದು ರಾಜ್ಯ ವೈರಾಗ್ಯ ಅನ್ನೋದು ತಮಾಷೆ ನೋಡಿ. ರಾಜನ ಎಲ್ಲ ಇಲ್ಲಿ ರಾಜನ ಅಜ್ಜಿ ರಾಜದಿಂದ ಬದುಕಿಗೆ ಶೋಭೆ ಯಾವುದರಿಂದ ಅಂತಂದ್ರೆ ಜ್ಞಾನ ಧರ್ಮಗಳಿಂದ ಅಷ್ಟೇ ಅಲ್ಲ, ಧರ್ಮ ಜ್ಞಾನಗಳ ಜೊತೆಗೆ ವೈರಾಗ್ಯ ಇದ್ದಾಗ ಬದುಕಿಗೆ ಶೋಭೆ. ವಿರಕ್ತಿ ಇಲ್ಲದ ಜ್ಞಾನ, ವಿರಕ್ತಿ ಇಲ್ಲದ ಧರ್ಮ ಅದು ಪೂರ್ಣ ಸಾಧಕ ಆಗುತ್ತೆ. ಅಂತ ಭಕ್ತಿ ಜ್ಞಾನಂತೆ ವೈರಾಗ್ಯಂ, ಜ್ಞಾನ ಭಕ್ತಿ ವೈರಾಗ್ಯ ಅಂತ ನಾವು ಕೇಳೋ ದೇವರ ಹತ್ರ. ಭಕ್ತಿ ಇದ್ದಂದ್ರೆ ಧರ್ಮದ ಮುಖ ಆಗಿದೆ. ಜ್ಞಾನ ಭಕ್ತಿ ಬರೀ ಜ್ಞಾನ ಭಕ್ತಿ ಇದ್ರೆ ಸಾಲದು ವೈರಾಗ್ಯ ಬೇಕು. ಯಾಕೆಂದ್ರೆ ಭಕ್ತಿ ಪೂರ್ಣ ಆಗಬೇಕಾದ್ರೆ ಅಲ್ಲಿ ಭಕ್ತಿ ಬರಬೇಕಾದ್ರೆ ಇಲ್ಲಿ ವಿರಕ್ತಿ ಬರಬೇಕು. ಇದರಲ್ಲಿ ಒಂಚೂರು ಭಕ್ತಿ ಇದ್ರೆ ಅಲ್ಲಿ ಭಕ್ತಿ ಪೂರ್ಣ ಆಗುತ್ತೆ. ಅಂತ ಭಕ್ತಿ ಧರ್ಮ ಅನ್ನೋದು ಸಾರ್ಥಕ ಆಗಬೇಕಾದ್ರೆ ವಿರಕ್ತಿ, ಅನ್ಯತ್ರ ವಿರಕ್ತಿ ತತ್ರ ಭಕ್ತಿ. ಅದಕ್ಕೋಸ್ಕರ ವೈರಾಗ್ಯವೇ ರಾಜನ ಬೆಳಕು, ಬದುಕಿನ ಬೆಳಕು ವೈರಾಗ್ಯವೇ ನಿಜವಾದ ಬದುಕಿನ ಬೆಳಕು. ಅದರಿಂದ ರಾಜ್ಯ ವೈರಾಗ್ಯವನ್ನು ಕೊಡತಕ್ಕಂತಹ ಕೈಗೆ ರಾಜ್ಯ. ನಾಲ್ಕನೇದು ಪದ್ಮ ಹೇಳ್ಕೊಂಡಿದ್ದು ಇಲ್ಲಿ ಸುಭೂತಾನಾಮ ದೀಜಿ, ಕೆಳಗೆ ಪದ್ಮವನ್ನು ಹೇಳ್ಕೊಂಡು ಕೈಗೆ ಹೆಸರು ದೀಜಿ. ಆ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಉತ್ತರ ಭಾಗವನ್ನು ಸೃಷ್ಟಿಸುತ್ತೆ. ಅದಕ್ಕೆ ಸುಭೂತ ಅಂತ, ಭೂತಿ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಆವಾಸ ಸ್ಥಾನವಾದ್ರಿಂದ ಭೂತ ಅಂತ ಗಮನ ಭೂತಿ ಉಳ್ಳದ್ದು ಅರ್ಥ ಸುಂದರವಾದ ಕಮಲ ಹಿಡ್ಕೊಂಡಂತ ಅಂದ್ರೆ ಕೈಯಲ್ಲಿ ಕಮಲ ಹಿಡ್ಕೊಂಡದ್ರಿಂದ ಆ ಕೈಯ ಸುಭೂತ ಅಂತ ಹೆಸರು. ಆಮೇಲೆ ಸುಭೂತಿಯನ್ನು ಕೊಟ್ಟ ಕೈ, ಭೂತಿ ಅಂದ್ರೆ ಐಶ್ವರ್ಯ, ಭೂತಿಯನ್ನು ಕೊಟ್ಟ ಕೈ ಜ್ಞಾನ ಧರ್ಮ ಜ್ಞಾನ ವೈರಾಗ್ಯ ನಾಲ್ಕನೇದು ಐಶ್ವರ್ಯ. ವಾಯುದೇವರಿಗೆ ಸಮಸ್ತ ಜಗತ್ತಿನ ಒಡೆತನ ಐಶ್ವರ್ಯವನ್ನು ಭೂತಿಯನ್ನು ಕೊಟ್ಟ ಕೈ. ಅದರಿಂದ ಹೀಗೆ ಮೊದಲನೇದು ದಿಕ್ ಯಾವುದರಿಂದ ಕೊಟ್ಟದ್ದು, ಧರ್ಮವನ್ನು ಕೊಟ್ಟಂತ ಪ್ರಾಚೀ ಅತ್ಯಂತ ಪುರಾತನವಾದಂತಹ ಧರ್ಮ ಅನ್ನೋದು ಎಲ್ಲಕ್ಕಿಂತ ಮೊದಲು ಇರ್ತಕ್ಕಂಥದ್ದು. ಎರಡನೇದು ದಕ್ಷಿಣ ಧರ್ಮಾನ ಜ್ಞಾನವನ್ನು ಕೊಟ್ಟದ್ದು, ಜ್ಞಾನ ಕೊಟ್ಟದ್ದರಿಂದಲೇ ಅದು ದಕ್ಷತೆಯನ್ನು ಕೊಟ್ಟಿತ್ತು ಅದರಿಂದ ದಕ್ಷಿಣ. ಮೂರನೇದು ವೈರಾಗ್ಯವನ್ನು ಕೊಟ್ಟಿತ್ತು ಪ್ರತೀಚಿ, ಅಂದ್ರೆ ಪ್ರತ್ಯಕ್ ಹೊರಗಿನಿಂದ ಅಂತರ್ಮುಖಗೊಳಿಸುವಂತ. ಆಮೇಲೆ ಐಶ್ವರ್ಯ ಪ್ರತೀಚಿ, ಐಶ್ವರ್ಯದಿಂದ ಉನ್ನತ ಉದಕ ಹಂಚಿತು ಎತ್ತರಕ್ಕೆ ನಮ್ಮನ್ನು ಕೊಟ್ಟರು. ಹೀಗೆ ಜ್ಞಾನ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಎಂಬ ನಾಲ್ಕು ಗುಣಗಳನ್ನ ಕೊಡತಕ್ಕಂತಹ ನಾಲ್ಕು ಕೈಗಳು ನಾಲ್ಕು ಆಯುಧಗಳನ್ನು. ಈಗ ಚಕ್ರಕ್ಕೂ ಧರ್ಮಕ್ಕೂ ಸಂಬಂಧಪಟ್ಟ ಇದೊಂದು ವಿಷಯ. ಈ ನಾಲ್ಕು ಆಯುಧಗಳು ಯಾಕೆ ಹೇಳ್ಕೊಂಡಿದ್ದಾರೆ? ಚಕ್ರಕ್ಕೂ ಧರ್ಮಕ್ಕೂ ಸಂಬಂಧ. ಧರ್ಮಚಕ್ರ ನಿರಂತರವಾಗಿ ನಡೆಯಬೇಕಾಗಿದ್ದರೆ ಧರ್ಮಚಕ್ರ ಅದು ಎಲ್ಲಿ ಮುರಿಯಿತೋ ಅವಾಗ ಅದನ್ನು ಮುರಿದ ಧರ್ಮವನ್ನು ವಿರೋಧಿಸುವವರನ್ನ ನಾಶ ಮಾಡಲಿದ್ದು ಆ ಚಕ್ರ. ಆ ಧರ್ಮದ ನಾಶಕ್ಕೂ ಧರ್ಮದ ನಿರಂತರತೆಗೂ ಇರುವ ಚಕ್ರ ಅದು ಕಾಲಚಕ್ರ ಧರ್ಮಚಕ್ರ. ಅದರಿಂದ ಧರ್ಮ ಆತ್ಮಾನಿಯಾಗಿರತಕ್ಕಂಥ ದೇವತೆಯ ಶಂಕ, ಎರಡನೇ ಧರ್ಮ ಅಂತ ಆಗಿ, ಮೂರನೇದ್ದು ಗದೆ. ಗದೆ ಅಂತಕ್ಕಂಥದ್ದು ರಾಜ್ಯ ಇದ್ದು ವೈರಾಗ್ಯವನ್ನು ಕೊಡ್ತಕ್ಕಂಥ ಅದೇ ಕಾಮಕ್ಕೆ ಸಂಕೇತ. ಪರಮದ್ದು ಧರ್ಮ ಅರ್ಥ ಕಾಮ, ಯಾವುದು ವೈರಾಗ್ಯಕ್ಕೆ ಸಂಕೇತವೋ ಅದೇ ಕಾಮಕ್ಕೆ ಸಂಕೇತ. ಅದು ವೈರಾಗ್ಯದಿಂದ ಕೂಡಿರತಕ್ಕಂತಹ ಕಾಮವೇ ನಿಜವಾದ ಕಾಮ. ವೈರಾಗ್ಯ ಇಲ್ಲದ ಕಾಮ ಅಂದ್ರೆ ಸ್ವಚ್ಛಂದ ಕಾಮ, ಅದು ಜೀವನದಲ್ಲಿ ಬಾಧ. ಅದು ಎರಡಕ್ಕೂ ಒಂದೇ ಪ್ರತೀಕ. ಗದೆ ವೈರಾಗ್ಯಕ್ಕೆ ಪ್ರತೀಕ, ಆತ್ಮ ದಮನ ನಮ್ಮ ನಿಗ್ರಹ. ಗದೆ ಅನ್ನೋದು ಆತ್ಮ ಸಂಯಮಕ್ಕೆ ಪ್ರತೀಕ. ಅದೇ ಗಣಪತಿಯ ಕೈಯಲ್ಲಿ ಹಲ್ಲಿದೆ. ನಮ್ಮ ಹಲ್ಲನ್ನೇ ನಾವು ಮುಂದೆ ಇಟ್ಕೊಳ್ಳೋದು ಅಂದ್ರೆ ನಮ್ಮ ಗರ್ವವನ್ನು ಮುರಿಯೋದು, ನಮ್ಮ ಹಲ್ಲು ಮುರಿಬೇಕು ಅಂದ್ರೆ ಅಹಂಕಾರ. ಹಲ್ಲು ಅನ್ನೋದು ಅಹಂಕಾರದ ಆತ್ಮ ಗರ್ವದ ಸಂಕೇತ. ಆ ಗದೆ ಅನ್ನೋದು ನನ್ನ ದಮನ. ಹಾಗೆಯೇ ಕಾಮ ಜೀವನದ ನಿಯಂತ್ರಣ ಅನ್ನೋದು ಗದೆಯ ಸಂಕೇತ. ಹಾಗಾಗಿ ವೈರಾಗ್ಯ ಅದನ್ನೇ ಧರ್ಮ ವಿರುದ್ಧ ಮುದೇಶು ಕಾಮೋಸ್ಮಿ ಪುರುಷಕ್ಷಪ ಇದೆಲ್ಲ ಹೇಳ್ತಾರೆ. ಧರ್ಮ ಅದಕ್ಕೆ ಅವಿರುದ್ಧವಾದ ಕಾಮ ಅಂದ್ರೆ ನಿಯಂತ್ರಣ ಇರುವ ಕಾಮ, ವೈರಾಗ್ಯದ ಜೊತೆಗಿರುವ ಕಾಮವೇ ನಿಜವಾದ ಕಾಮ. ಬರೀ ಸ್ವಚ್ಛಂದ ಕಾಮ ಅನ್ನೋದು ಅದು ದುಃಖದಾಯಕ, ಅದು ಸುಖದಾಯಕ. ಆಮೇಲೆ ಕೊನೆಯದು ಪದ್ಮ. ಪದ್ಮ ಅನ್ನೋದು ವೈರಾಗ್ಯ, ಅದರ ಮೂಲಕ ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಹೀಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಸಂಬಂಧಪಟ್ಟ ನಾಲ್ಕು ಕೈಗಳು, ಆ ನಾಲ್ಕು ಆಯುಧಗಳು. ಅದಕ್ಕೆ ಜ್ಞಾನ ವೈರಾಗ್ಯ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ವೈರಾಗ್ಯವನ್ನು ಕೊಡ್ತಕ್ಕಂಥ ವೈರಾಗ್ಯ ಐಶ್ವರ್ಯಗಳನ್ನು ಕೊಡ್ತಕ್ಕಂಥ ಹೀಗೆ ಅನೇಕ ವಿಧದಿಂದ ನಾಲ್ಕು ನಾಲ್ಕು ದಿಕ್ಕುಗಳನ್ನು ಸೃಷ್ಟಿ ಮಾಡಿ ಜ್ಞಾನ ಧರ್ಮ ವೈರಾಗ್ಯ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯಗಳನ್ನು ಕೊಟ್ಟು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕೊಟ್ಟು ಚಕ್ರಚಕ್ರ ಗದಾಮೃತಗಳನ್ನು ಧರಿಸಿದ್ದು. ಈ ನಾಲ್ಕು ಸಂಕೇತಗಳಿಂದಾಗಿ ಭಗವಂತನ ನಾಲ್ಕು ಕೈಗಳ ಉಪಾಸನೆ ಹೆಚ್ಚು ಪಾಸಾಂ ವಾಯುರ್ವತ್ಸಹ. ಈ ನಾಲ್ಕು ಕೈಗಳ ಮನೆಯೇ ವಾಯು, ಯಾಕೆಂದ್ರೆ ನಾಲ್ಕು ಕೈಗಳಿಂದ ಪೂರ್ಣ ನಾಲ್ಕು ಮುಖವನ್ನು ಕೊಟ್ಟವನು ವಾಯುದೇವರಿಗೆ ಮಾತ್ರ. ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಚತುರಾತ್ಮಕ ವಾಯು, ಇದು ನಾಲ್ಕು ಪೂರ್ಣವಾಗಿರುವುದು ವಾಯುದೇವರಲ್ಲಿ ಚತುರ್ಮುಖದಲ್ಲಿ. ಆದ್ರಿಂದ ತಾಸಾಂ ವಾಯು ಸಹ ಈ ನಾಲ್ಕು ಕೈಗಳ ಮಗ ನಿಜವಾದ ಮಗ ಅಂದ್ರೆ ಸಯ ಏವ ಮೇತಂ ವಾಯು ವತ್ಸಂ ವೇದ ಮಾ ಪುತ್ರ ರೋಧಂ ರೋದಿತಿ. ಒಂದು ಮಂತ್ರಕ್ಷೆ ಸಯ ಏವ ಮೇತಂ ವಾಯು ದಿಶಾಂ ಪುತ್ರಂ ವೇದ. ಯಾರು ಭಗವಂತನ ನಾಲ್ಕು ದಿಕ್ಕುಗಳನ್ನು ಸೃಷ್ಟಿ ಮಾಡಿದ ನಾಲ್ಕು ಕೈಗಳಿಂದ ಧರ್ಮಜ್ಞಾನ ವೈರಾಗ್ಯ ಐಶ್ವರ್ಯ ಚತುರ್ಮೂರ್ತಿಯಾಗಿರ್ತಕ್ಕಂಥ ವಾಯು ಹುಟ್ಟಿದ ಭಗವಂತನ ದಿಕ್ಕುಗಳ ಅಂದ್ರೆ ತೋಳುಗಳ ಮಗ ವಾಯುದೇವನು ಅಂತ ಯಾರು ತಿಳಿದಿದ್ದಾನೆ ಈ ವಿಷಯ ತಿಳಿದವರು. ಮಾ ಪುತ್ರ ರೋಧಂ ರೋದಿತಿ, ಅವನು ಮಗುವಾಗಿ ಹುಟ್ಟಿ ಅಳೋದಿಲ್ಲ. ಪುತ್ರ ರೋಧಂ ಪುತ್ರ ಸಣ್ಣ ರೋದಿ ಮತ್ತೆ ಅವನ ತಾಯಿಯ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಿ ರೋಧಿಸುವ ಪ್ರಸಕ್ತ ಬರುವುದಿಲ್ಲ ಅಂದ್ರೆ ಅವನು ಮುಕ್ತನಾಗ್ತಾನೆ. ಜ್ಞಾನ ಧರ್ಮ ವೈರಾಗ್ಯ ಐಶ್ವರ್ಯಗಳು ಅವನು ಪಡೆದು ಅವನು ಭಗವಂತನ ಚತುರ್ಮೂರ್ತಿಯಾದ ಭಗವಂತನನ್ನು ಸೇರ್ತಾರೆ. ಮತ್ತೆ ಹುಟ್ಟಿ ಮಗುವಾಗಿ ಅವನು ಪ್ರಸಕ್ತ ಬರುವುದಿಲ್ಲ. ಅದಕ್ಕೆ ಲಕ್ಷ್ಮಿ ಹೇಳ್ತಾರೆ ಸೋಹಮೇತಮೇ ವಾಯು ದಿಶಾಪುತ್ರ ಭೇದ ಮಹಾಪುತ್ರ ರೋಧಂ ರೋಧಂ. ನಾನು ಇದನ್ನು ತಿಳ್ಕೊಂಡೆ ವಾಯುದೇವರು ಭಗವಂತನ ಮಗ ಅಂತ ತಿಳ್ಕೊಂಡಿದ್ರೆ ನಾನು ಎಂದೂ ಮಗುವಾಗಿ ಹುಟ್ಟಿಲ್ಲ ಯಾರಿಗೂ. ಸೋಹಂ ಬುದ್ಧಿಂಗ ಇದಿಲ್ಲ. ಸೋಹಂ ಏತಮೇವ ವಾಯು ದಿಶಾಪುತ್ರ ಭೇದ. ನಾನು ವಾಯುವನ್ನ ಭಗವಂತನ ನಾಲ್ಕು ತೋಳುಗಳಿಂದ ನಾಲ್ಕು ಗುಣಗಳನ್ನು ಪಡೆದು ಹುಟ್ಟಿದವ ಅನ್ನೋದನ್ನು ತಿಳಿದವಳು. ಆದ್ರಿಂದ ಮಹಾಪುತ್ರ ರೋಧಂ ರೋಧಂ, ನಾನು ಯಾರಿಗೂ ಮಗುವಾಗಿ ಹುಟ್ಟಿ ಕಣ್ಣೀರು ಸುರಿಸಲಿಲ್ಲ, ನನಗೆ ಜನನವೇ ಇಲ್ಲ, ನಿತ್ಯ ಮುಕ್ತಳಾಗಿಬಿಟ್ಟೆ ನಾನು. ಇದು ಸೋಹಂ ಇದೆ ಪುಲ್ಲಿಂಗ ಇದೆ ಅಂದ್ರೆ ಇದು ರಮಾದೃಷ್ಟವಾದ ಮಂತ್ರ. ರಮಾದೃಷ್ಟ ಮಾತ್ರ ಅಲ್ಲ, ಮತ್ತೆ ಶಾಂತಿಲ್ಯ ಮುಂತಾದವರು ಋಷಿಗಳನ್ನು ನೋಡ್ತಾರೆ, ಅನೇಕ ಋಷಿಗಳು ನೋಡ್ತಾರೆ. ಆದ್ರಿಂದ ವೇದ ಎಲ್ಲರಿಗೂ ಅನ್ವಯವಾಗುವಂತೆ ಇರ್ತದೆ. ಆ ಮಂತ್ರ ಭಗವಂತ ಮೊದಲು ಉಚ್ಚಾರ ಮಾಡಿದ್ರು, ಮೊದಲು ಭಗವಂತ ಉಚ್ಚಾರ ಮಾಡಿದ್ರು.